ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕುಕ್ಕುಟ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಕೆ ಆನಂದ ಕುಮಾರ್ ಅವರೊಂದಿಗೆ ಸಂದರ್ಶನವಿದೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕೆ ಆನಂದ್ ಕುಮಾರ್. ಆನಂದ್ ಕುಮಾರ್ ಅವರು ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಸಮಗ್ರ ಕೃಷಿಯಲ್ಲಿ ಆದಾಯ ತರುವಂತಹ ಒಂದು ಪ್ರಮುಖ ಅಂಶವಾಗಿ ಕುಕ್ಕುಟವನ್ನು, ಕೋಳಿ ಸಾಕಾಣಿಕೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹಿತ್ತಲ ಕೋಳಿ ಸಾಕಾಣಿಕೆಗೆ ಇರುವಂತಹ ಅವಕಾಶಗಳು, ಒಂದು ಉದ್ಯಮವಾಗಿ ಇದನ್ನು ಅಭಿವೃದ್ಧಿಪಡಿಸುವಂತಹ ಅವಕಾಶಗಳು, ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಈಗಾಗಲೇ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯಿಂದನೂ ಸಹ ಇದಕ್ಕೆ ನಾನಾ ರೀತಿಯಲ್ಲಿ ಸೇವೆಗಳನ್ನು ಒದಗಿಸ್ತಾ ಇದ್ದಾರೆ, ಬೇಕಾದಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಕುರಿತಾಗಿ ಡಾಕ್ಟರ್ ಕೆ ಆನಂದ್ ಕುಮಾರ್ ಅವರಿಂದ ನಾವು ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ ಡಾಕ್ಟರ್ ಆನಂದ್ ಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಿತ್ತಲ ಕೋಳಿ ಸಾಕಣೆ, ಇದು ಮಹಿಳೆಯರು ಅವರದೇ ಆದ ಒಂದು ಬಿಡುವಿನ ವೇಳೆಯಲ್ಲಿ ಅವರದೇ ಆದ ರೀತಿಯಲ್ಲಿ ನಡೆಸ್ತಿದ್ದಂತಹ ಒಂದು ಸಣ್ಣ ಉದ್ಯಮ ಅಂತಲೂ ಹೇಳ್ಬೋದು, ಅಥವಾ ಮನೆಯ ಖರ್ಚಿಗೆ ಉಪಕಸುಬು ಅಂತಲೂ ಹೇಳ್ಬೋದು. ಇದೊಂದು ಉದ್ಯಮವಾಗೂ ಬೆಳೆಸುವಂಥ ಅವಕಾಶಗಳಿದೆ. ಆ ಕುಟುಂಬ ಎಲ್ಲ ಸದಸ್ಯರು ಮನಸ್ಸು ಮಾಡಿದ್ರೆ ಆರ್ಥಿಕ ಅಭಿವೃದ್ಧಿ ಹೊಂದೋದಕ್ಕೆ ಅವಕಾಶಗಳಿದೆ ಅಂತ ಹೇಳ್ತಾರೆ. ಹೇಳಿ, ಇದರ ಏನೆಲ್ಲ ಅವಕಾಶಗಳಿದೆ, ಹೇಗೆ ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿ ಅವರಿಗೆ ಸಹಯೋಗವನ್ನು ನೀಡ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಆನಂದ್ ಕುಮಾರ್ ಅಂತ. ನಾನು ಸಹಾಯಕ ನಿರ್ದೇಶಕನಾಗಿ ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿ ಬಗ್ಗೆ ಸುಮಾರು ರೈತರಿಗೆ ಅಷ್ಟಾಗಿ ಅರಿವಿಲ್ಲ. ಮುಖ್ಯವಾಗಿ ಈ ಕೋಳಿ ಸಾಕಾಣಿಕೆ ಬಗ್ಗೆ ರೈತರಿಗೆ ಹೆಚ್ಚಾಗಿ ಪ್ರಚಾರ ಮಾಡುವ ಒಂದು ಉದ್ದೇಶದಿಂದ ತರಬೇತಿ ಕೊಡಬೇಕು ಮತ್ತು ಕುಕ್ಕುಟ ಮಾಧ್ಯಮನ ಒಂದು ಎತ್ತರಕ್ಕೆ ತೆಗೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಪಶುಪಾಲನೆ ಇಲಾಖೆಯಲ್ಲಿ ಕರ್ನಾಟಕ ಸಹಕಾರ ಕೂಟ ಮಂಡಳಿ ಕಾರ್ಯನಿರ್ವಹಿಸುತ್ತೆ. ನಮ್ಮ ಕರ್ನಾಟಕ ಸಹಕಾರ ಕೂಟ ಮಂಡಳದಲ್ಲಿ 5 ವಿಭಾಗಗಳಿದೆ. ಬೆಂಗಳೂರು ವಿಭಾಗ, ಮೈಸೂರು ವಿಭಾಗ, ಗುಲ್ಬರ್ಗಾ ವಿಭಾಗ, ಧಾರವಾಡ ಮತ್ತು ಬೆಳಗಾವಿ ವಿಭಾಗ. ಈ 5 ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರು ಕಾರ್ಯನಿರ್ವಹಿಸುತ್ತಾರೆ. ಮುಖ್ಯವಾಗಿ ಕರ್ನಾಟಕ ಸಹಕಾರ ಮಹಾಮಂಡಳಿಯ ಮುಖ್ಯ ಉದ್ದೇಶಗಳಂದರೆ ಕುಕ್ಕುಟ ಉದ್ಯಮವನ್ನು ಮತ್ತಷ್ಟು ಹೆಚ್ಚಾಗಿ ಅಭಿವೃದ್ಧಿ ಮಾಡಬೇಕು, ಹಾಗೂ ಹಿತ್ತಲ ಕೋಳಿ ಸಾಕಾಣಿಕೆಯನ್ನು ಎಲ್ಲರೂ ಅದನ್ನು ಮುಂದುವರಿಸಿಕೊಂಡು ಅವರ ಆರ್ಥಿಕ ಸಬಲೀಕರಣ ಮಾಡಬೇಕಂತ ಒಂದು ಉದ್ದೇಶವಾಗಿದೆ. ಮುಖ್ಯ ಉದ್ದೇಶ ಅಂದರೆ ಸಹಕಾರ ಗೊತ್ತಿರ್ಬೋದು, ಸಹಕಾರ ಅಂದರೆ ಸಹಕಾರ ಮಂಡಳಿಗಳು, ಸಹಕಾರ ಸಂಘಗಳು ಮಾಡಿಕೊಂಡು ಕೋಳಿ ಸಾಕಾಣಿಕೆ ಮಾಡಬೇಕೆನ್ನುವುದು ನಮ್ಮ ಸಂಘದ, ಅದು ಮಹಾಮಂಡಳದ ಮುಖ್ಯ ಧ್ಯೇಯೋದ್ದೇಶ ಆಗಿದೆ. ಈಗಾಗಲೇ ನಮ್ಮ ಮೈಸೂರು ವಿಭಾಗದಲ್ಲಿ ಸುಮಾರು 30 ಸಂಘಗಳು ಕಾರ್ಯನಿರ್ವಹಿಸ್ತಿದೆ. ಈ ಸಂಘದ ಎಲ್ಲ ಸದಸ್ಯರುಗಳು ಮುಖ್ಯವಾಗಿ ಹಿತ್ತಲ ಕೋಳಿ ಬೇಸಾಯವನ್ನು ಮಾಡುತ್ತಿದ್ದಾರೆ. ಇದಲ್ಲದೆ ಪ್ರತಿಯೊಂದು ಗ್ರಾಮದಲ್ಲಿ ಅಥವಾ ಹೋಬಳಿಯಲ್ಲಿ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ನಾವು ಹಿತ್ತಲ ಕೋಳಿಯನ್ನು ಹೆಚ್ಚಾಗಿ ಜನಪ್ರಿಯತೆ ಮಾಡಬೇಕಂತ ನಾವು ಕೆಲವೊಂದು ಯೋಜನೆ ಅನುಷ್ಠಾನ ಮಾಡ್ತಾಯಿದ್ದೀವಿ, ಹಾಗೆ ಹಮ್ಮಿಕೊಂಡಿದ್ದೇವೆ. ಮುಖ್ಯ ಉದ್ದೇಶಗಳೆಂದರೆ ಕುಕ್ಕುಟ ಉದ್ಯಮ ಇರಲಿ, ಹಿತ್ತಲ ಕೋಳಿ ಇರಲಿ, ಅಥವಾ ಬ್ರಾಯ್ಲರ್ ಕೋಳಿ ಸಾಕಾಣಿಕೆ, ಮೊಟ್ಟೆ ಕೋಳಿ ಸಾಕಾಣಿಕೆ ಅಥವಾ ವಿವಿಧ ವಿದೂಷಿತ ಕೋಳಿ ಸಾಕಾಣಿಕೆ ಇವೆಲ್ಲ ಜೊತೆಗೆ ಮುಖ್ಯವಾಗಿ ಎಲ್ಲ ರೈತರಿಗೆ ನಮ್ಮ ಮಹಾಮಂಡಳದಿಂದ ಅಥವಾ ನಮ್ಮ ಮೈಸೂರು ವಿಭಾಗದ ಮಹಾಮಂಡಳದಿಂದ ನಾವು ಅಲ್ಪಾವಧಿ ತರಬೇತಿನ ರೈತರಿಗೆ ಕೊಡ್ತಾ ಇದ್ದೀವಿ. ಇದು 5 ದಿವಸಗಳ ತರಬೇತಿ. ಈ ತರಬೇತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆ, ಮೈಸೂರು ವಿಭಾಗದ 8 ಜಿಲ್ಲೆಗಳಿಂದ ಆಯ್ದ ರೈತರುಗಳಿಗೆ ನಾವು ತರಬೇತಿ ಕೊಟ್ಟು, ಮತ್ತು ನಮ್ಮ ಸರ್ಕಾರಿ ಸ್ವಾಮ್ಯದ ಕುಕ್ಕುಟ ಕ್ಷೇತ್ರಗಳಾದ ಮಳವಳ್ಳಿ, ಕೂಡಿಗೆ ಫಾರ್ಮ್ ಅಥವಾ ಗುಂಡ್ಲಪೇಟೆ ಕ್ಷೇತ್ರಗಳಿಗೆ ಅವ್ರಿಗೆ ಭೇಟಿ ನೀಡಿ ಅವ್ರಿಗೆ ಪ್ರಾತ್ಯಕ್ಷಿಕವಾಗಿ ಅವರಿಗೆ ಕುಕ್ಕುಟ ಮಾಧ್ಯಮ ಬಗ್ಗೆ ಅವ್ರಿಗೆ ನಾವು ಹೆಚ್ಚಾಗಿ ನಮಗೆ ತಿಳುವಳಿಕೆ ನೀಡಬಹುದಾಗುತ್ತೆ. ಇದೊಂದು ಮುಖ್ಯ ಉದ್ದೇಶ. ಎರಡನೇ ಉದ್ದೇಶ, ಸಣ್ಣ ಮಟ್ಟದಲ್ಲಿ 500 ಅಥವಾ 1,000 ಕೋಳಿ ಸಾಕಾಣಿಕೆಯಲ್ಲಿ BPL ಪಟ್ಟಿಯಲ್ಲಿ ಇರುವಂಥ ರೈತರುಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅವರಿಗೆ ಉಚಿತವಾಗಿ ಮಾಂಸ ಕೋಳಿ ಸಾಕಾಣಿಕೆ ಇರ್ಬೋದು ಅಥವಾ ಮೊಟ್ಟೆ ಕೋಳಿ ಸಾಕಾಣಿಕೆ ಇರ್ಬೋದು, ಇದನ್ನು ಅವ್ರಿಗೆ ಪ್ರೇರೇಪಿಸಲು ನಾವು ಸುಮಾರು ಯೋಜನೆ ಹಾಕ್ಕೊಂಡಿದ್ದೇವೆ. ಸುಮಾರು ರೈತರನ್ನು ನಾವು ಗುರುತಿಸಿಕೊಂಡು ಆಯ್ಕೆ ಮಾಡಿಕೊಂಡು 500 ಮಾಂಸದ ಕೋಳಿ ಘಟಕಗಳನ್ನು ಹಾಗೂ ಮೊಟ್ಟೆ ಕೋಳಿ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಜೊತೆಗೆ ಮುಖ್ಯವಾಗಿ ತರಬೇತಿ ರೈತರಿಗಲ್ಲದೆ ನಾವು ದೊಡ್ಡ ಮಟ್ಟದ ರೈತರಿಗೂ ನಾವು ಸಹ ತರಬೇತಿ ಕೊಡ್ತೇವೆ. ಈ ಕೆಲವು ಜೊತೆಗೆ ನಾವು ನಮ್ಮ ರಾಜ್ಯದಲ್ಲಿರುವ ಸುಮಾರು ಕುಕ್ಕುಟ ಕ್ಷೇತ್ರಗಳಿಗೆ ಕೇಸರಿಘಟ್ಟ ಇರ್ಬೋದು, ಮುಖ್ಯವಾಗಿ ಕೇಸರಿಘಟ್ಟ, ಬೆಳಗಾವಿ ಇರ್ಬೋದು, ಧಾರವಾಡ ಇರ್ಬೋದು, ಅಲ್ಲಿಗೂ ನಾವು ಪ್ರತಿ ವರ್ಷ ಸುಮಾರು 50 ರೈತರುಗಳು ನಾವು ಪ್ರವಾಸ ಮಾಡಿ ಅವರಿಗೆ ಆ ಒಂದು ಕ್ಷೇತ್ರಗಳಿಗೆ ಭೇಟಿ ನೀಡಿ ಅವರಿಗೆ ಆ ಕ್ಷೇತ್ರದಲ್ಲಿ ಯಾವ್ಯಾವ ಕೆಲಸ ಆಗ್ತಿದೆ ಕುಕ್ಕುಟ ಕ್ಷೇತ್ರದಲ್ಲಿ ಆಧುನಿಕ ಕುಕ್ಕುಟ ಮಾದೆ ಉದ್ಯಮ ಹೇಗಿದೆ ಅಂದ್ಬಿಟ್ಟು ಅವ್ರಿಗೆ ನಾವು ಅವ್ರಿಗೆ ಪರಿಚಯ ಮಾಡಿಕೊಡ್ತೇವೆ. ಮತ್ತು ಪಶುವೈದ್ಯರಿಗೆ ಪುನಶ್ಚೇತನ ತರಬೇತಿ ನಾವು ಹಮ್ಮಿಕೊಳ್ತೇವೆ. ಸುಮಾರು ನಮ್ಮ ಒಂದು ವಿಭಾಗದಲ್ಲಿ ಈ ಬಾರಿ 50 ಪಶುವೈದ್ಯರಿಗೆ ನಾವು ತರಬೇತಿ ಕೊಟ್ಟಿದ್ದೇವೆ. ಈ ಪಶುವೈದ್ಯರಿಗೆ ಈ ಉದ್ಯಮದಲ್ಲಿರುವ ಉನ್ನತ ವೈದ್ಯಾಧಿಕಾರಿಗಳನ್ನು ಅಥವಾ ವಿಶೇಷ ತಜ್ಞರನ್ನು ನಾವು ಕರೆಸಿ ಅವರಿಂದ ಪಶುವೈದ್ಯರಿಗೆ ಕುಕ್ಕುಟ ಉದ್ದಿಮೆಯಲ್ಲಿ ನಡೀತಿರುವ ಹೊಸ ಹೊಸ ಪ್ರಯೋಗಗಳು ಅವ್ರಿಗೆ ತಿಳಿಸ್ತೇನೆ. ಅವ್ರಿಗೆ ಇದು 2 ದಿವಸಗಳೊಂದು ಕಾರ್ಯಕ್ರಮ. ಈ 2 ದಿವಸಗಳಲ್ಲಿ ನಮ್ಮ ಕಾಲೇಜಿನಿಂದ ಪ್ರಾಧ್ಯಾಪಕರನ್ನ ನಾವು ಕರೆಸ್ಕೊ ಅವರಿಂದ ಅವ್ರಿಗೆ ಹೊಸ ವಿಷಯಗಳ ಬಗ್ಗೆ ಅವ್ರಿಗೆ ಅರಿವು ಮಾಡಿಕೊಡ್ತೇವೆ. ಜೊತೆಗೆ ಕುಕ್ಕುಟ ಮಾಧ್ಯಮದಲ್ಲಿ ಕುಕ್ಕುಟ ಉದ್ಯಮದಲ್ಲಿ ತೊಡಗಿರುವಂಥ ದೊಡ್ಡ ಉದ್ಯಮಿಗಳನ್ನು ಕರೆಸಿ ಅವರಿಂದ ಸಹ ನಾವು ಪಶುವೈದ್ಯರಿಗೆ ಕುಕ್ಕುಟ ಒಂದು ಉದ್ಯಮ ಬಗ್ಗೆ ಪರಿಚಯ ಮಾಡಿಕೊಡ್ತೇವೆ. ಇದಲ್ಲದೆ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ BPL ಪಟ್ಟಿಯಲ್ಲಿರುವಂಥ ರೈತ ಮಹಿಳೆಯರು ಅಥವಾ ನಿರುದ್ಯೋಗ ಯುವಕ ಯುವತಿಯರಿಗೆ ಮುಖ್ಯವಾಗಿ ನಾವು ಈ ಕುಕ್ಕುಟ ಕಿತ್ತಲ ಕೋಳಿಯ ಬಗ್ಗೆ ಹೆಚ್ಚಿನ ತರಬೇತಿ ನಾವು ಕೊಡ್ತಾ ಇದ್ದೇವೆ. ಬಹುಶಃ ಮುಖ್ಯವಾದ ಒಂದು ಯೋಜನೆ ಅಂದರೆ ರೈತ ನಿರುದ್ಯೋಗ ಯುವಕ ಯುವಕರಿಗೆ ಹಿತ್ತಲ ಕೋಳಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸ್ಕೊಳ್ಬೇಕು. ಪ್ರತಿಯೊಬ್ಬ ರೈತರಿಗೆ 20 ನಾಟಿ ಕೋಳಿ ಮರಿಗಳನ್ನು 5 ವಾರದ ಮರಿಗಳನ್ನು ನಾವು ಹಂಚುವ ಅಥವಾ ವಿತರಿಸುವ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಈಗಾಗಲೇ ನಮ್ಮ ಮೈಸೂರು ವಿಭಾಗದಲ್ಲಿ 127,000 5 ವಾರದ ನಾಟಿ ಕೋಳಿ ಅಥವಾ ಹಿತ್ತಲ ಕೋಳಿ ಮರಿಗಳನ್ನು ಉಚಿತವಾಗಿ ಹಂಚುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಫಲಾನುಭವಿಗಳನ್ನ ಗುರುತಿಸುವ ಕಾರ್ಯಕ್ರಮ ನಡೆದು ಹೋಗಿದೆ. ನಮ್ಮ ವಿಭಾಗದಲ್ಲಿ 60 ತಾಲೂಕುಗಳಿದ್ದು ಸುಮಾರು 6,300 ಫಲಾನುಭವಿಗಳಿದ್ದು ಇವರಿಗೆ ಈ ವರ್ಷದಲ್ಲಿ ನಾವು ಸುಮಾರು ಪ್ರತಿಯೊಬ್ಬರಿಗೆ 20 ಕೋಳಿಯಂತೆ ಪ್ರತಿಯೊಂದು ತಾಲೂಕಿನಲ್ಲಿ 106 ಫಲಾನುಭವಿಗಳಿಗೆ 2,120 ಕೋಳಿ ನಾವು ಹಂಚ್ತಾ ಇದೆ. ಒಂದು ಮುಖ್ಯವಾದ ಒಂದು ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಅಂದರೆ BV380 ಕಾರ್ಯಕ್ರಮ. ಬಹುಶಃ ನಮ್ಮ ದೇಶದಲ್ಲಿ ಮಕ್ಕಳಿರ್ಬೋದು ಅಥವಾ ವಯಸ್ಕರಿರ್ಬೋದು ಸಸಾರಜನಕ ಹೊರೆದ್ದು ಕಾಣ್ತಾ ಇದೆ. ಮುಖ್ಯವಾಗಿ ಅವರ ಸಸಾರಜನಕ ತೆಗೆದುಕೊಳ್ಳೋದು ತುಂಬ ಕಡಿಮೆ ಆಗ್ತಿದೆ. ಪ್ರಾಣಿ ಸಸಾರಜನಕ ತುಂಬ ಕಡಿಮೆ ಖರ್ಚಿನಲ್ಲಿ ಮನುಷ್ಯ ತೆಗೆದುಕೊಳ್ಬಂದು ಒಂದು ಪ್ರೋಟೀನ್ ಹೇಳ್ಬೋದಕ್ಕೆ ಇವತ್ತು ಭಾರತೀಯನಿಗೆ ಪ್ರತಿನಿತ್ಯ 60 ಗ್ರಾಂ ಪ್ರೋಟೀನ್ ಬೇಕಾಗುತ್ತೆ, ಸಸಾರಜನಕ ಬೇಕಾಗುತ್ತೆ. ಇದರಿಂದ ನಾನಾ ಕಾರಣದಿಂದಾಗಿ ನಮ್ಮ ಮನುಷ್ಯರಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ, ಮಕ್ಕಳಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ, ಬುದ್ಧಿ ಬೆಳವಣಿಗೆ ಕಡಿಮೆ ಇರ್ಬೋದು ಅಥವಾ ನಾನಾ ರೋಗಗಳಿಗೆ ತುತ್ತಾಗಬಹುದು, ಅವರಿಗೊಂದು ರೋಗ ನಿರೋಧಕ ಶಕ್ತಿಯೂ ಕಡಿಮೆ ಆಗುತ್ತೆ. ಆದುದರಿಂದ ಸರ್ಕಾರದಿಂದ ಮನಗೊಂಡು ರೈತರಿಗೆ ಅವರೇ ಸ್ವಂತವಾಗಿ ಕೋಳಿಗಳನ್ನು ಬೆಳೆದು ಅವರ ಕುಟುಂಬಕ್ಕೆ ಆಗುವಷ್ಟು ಸಸಾರಜನಕ ಮೊಟ್ಟೆ ರೂಪದಲ್ಲಿರ್ಬೋದು ಮಾಂಸದ ರೂಪದಲ್ಲಿರ್ಬೋದು ಅವರ ಒಂದು ಕುಟುಂಬಕ್ಕೆ ನೀಡಿ ಉಳಿದುದನ್ನು ಮಾರುಕಟ್ಟೆ ಮಾಡಿಕೊಂಡು ಅವರನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಿಕೊಸ್ಕರ ಈ ಒಂದು ಯೋಜನೆ. ಈ BV380 ಅನ್ನೋ ಒಂದು ಹೊಸ ಒಂದು ತಳಿಯನ್ನು ನಾವು ಅಭಿವೃದ್ಧಿಪಡಿಸಿದ್ದೇವೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 169 ಫಲಾನುಭವಿಗಳನ್ನು ನಾವು ಗುರುತಿಸಿದ್ದೇವೆ. ಪ್ರತಿಯೊಬ್ಬ ಫಲಾನುಭವಿಗೆ 22 ವಾರದ BV380 ಕೋಳಿಯನ್ನು ಕೊಡ್ತೇವೆ ಮತ್ತು ಜೊತೆಗೆ ಪಂಜರವನ್ನು ಕೊಡ್ತೇವೆ. ರೈತರುಗಳು ಇದರ ಉಪಯೋಗ ಪಡ್ಕೊಂಡು ಈ ಒಂದು BV380 ಕೋಳಿಯು 22 ವಾರದಿಂದ 50 ವಾರಗಳ ತನಕ ಪ್ರತಿದಿನ ಒಂದು ಮೊಟ್ಟೆಯನ್ನು ಕೊಡುತ್ತದೆ. ಹಾಗಾಗಿ 300-320 ಮೊಟ್ಟೆಗಳನ್ನು ಪಡೆಯಬಹುದು. ಅವನ ಕುಟುಂಬಕ್ಕೆ ಒಂದು ಹೆಚ್ಚಿನ ಒಂದು ಆಧಾರವಾಗಿರ್ತದೆ, ಆರ್ಥಿಕ ಆಧಾರ ಜೊತೆಗೆ ಅವರ ಕುಟುಂಬದ ಒಂದು ಸಸಾರಜನಕದ ಮಟ್ಟವು ಹೆಚ್ಚಾಗುತ್ತೆ ಹಾಗೂ ಅವರ ಒಂದು ಕುಟುಂಬಕ್ಕೆ ಒಂದು ಕಾಯಿಲೆಗಳು ಬರುವಂಥ ಒಂದು ಘಟನೆಗಳು ಕಡಿಮೆ ಆಗುತ್ತೆ ಮತ್ತು ಒಂದು ಹೆಚ್ಚಿನ ಬೆಳವಣಿಗೆಗೆ ನಾವು ಕಂಡು ಬರ್ತೇವೆ. ಜೊತೆಗೆ ಮೊಟ್ಟೆ ಮತ್ತು ಮಾಂಸವನ್ನು ಮಾರುವುದರಿಂದ ಅವರ ಒಂದು ಕುಟುಂಬದ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿ ಹೊಂದುತ್ತದೆ. ಒಂದು ಕಾರಣದಿಂದಾಗಿ ನಾವು ಯೋಜನೆ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಾವು ಎಲ್ಲ ಒಂದು ನಮ್ಮ ವಿಭಾಗದಲ್ಲಿರುವ ಎಲ್ಲ ಜಿಲ್ಲೆಗಳಿಗೆ ಪ್ರತಿಯೊಂದು ತಾಲೂಕಿಗೆ ನಾವು ಪಂಜರಗಳು ಮತ್ತು ಕೋಳಿಯನ್ನು ಹಂಚುತ್ತಿದ್ದೇವೆ. ಇದೊಂದು ಮುಖ್ಯ ಕಾರ್ಯಕ್ರಮ. ಜೊತೆಗೆ ನಾವು ನಮ್ಮ ಕುಕ್ಕುಟ ಮಾಧ್ಯಮದಲ್ಲಿ ರೈತರಿಗೆ ಬಹುಶಃ ಇವತ್ತು ಭಾರತದಲ್ಲಿ ನಮ್ಮ ದೇಶದಲ್ಲಿ ಸುಮಾರು 78-80% ಜನ ಮಾಂಸ ತಿಂತಾರೆ. ವಿದೇಶದಲ್ಲಿ ಪ್ರತಿಯೊಂದು 100-100 ಭಾಗಷ್ಟು ನಾನ್ ವೆಜಿಟೇರಿಯನ್ ಇದೆ. ಮೋಸ್ಟ್ಲಿ ಕರೋನಾ ಒಂದು ರೋಗದಿಂದ ಮೊಟ್ಟೆಯ ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಮೊಟ್ಟೆ ಬಳಕೆ ದಿನನಿತ್ಯ ಹೆಚ್ಚಾಗ್ತಿದೆ ಈಗ. ಹಾಗಾಗಿ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ICMR ಭಾರತೀಯ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಪ್ರಕಾರ ಪ್ರತಿಯೊಬ್ಬ ಭಾರತೀಯನಿಗೆ ಅರ್ಧ ಮೊಟ್ಟೆ ಕೊಡಬೇಕು. ಆದರೆ ಒಂದು ವರ್ಷಕ್ಕೆ ಕನಿಷ್ಠ ಒಬ್ಬ ಭಾರತೀಯ 180 ಮೊಟ್ಟೆಗಳನ್ನು ತೆಗೆದುಕೊಳ್ಬೇಕು. ಆದರೆ ನಮ್ಮ ದೇಶದಲ್ಲಿ ನಾವು ಕೇವಲ 70 ಮೊಟ್ಟೆಗಳನ್ನು ನಾವು ತಗೊಳ್ತಾ ಇದ್ದೀವಿ. ಇದರಿಂದಾಗಿ ಒಬ್ಬ ಮನುಷ್ಯನ ಜೀವಿತಾವಧಿ ಕಡಿಮೆ ಆಗ್ತಾಯಿದೆ. ಉದಾಹರಣೆ ನಾವು ಪಾಶ್ಚಿಮಾತ್ಯ ದೇಶದಲ್ಲಿ ಜೀವಿತ 80-90 ವರ್ಷ 70-80 ವರ್ಷ ಆರ್ತಿ ಮುಖ್ಯ ಕಾರಣ ಅಂದರೆ ಅವರು ಹೆಚ್ಚಿನ ಒಂದು ಮಾಂಸ ಇರ್ಬೋದು ಮೊಟ್ಟೆ ಇರ್ಬೋದು ಹೆಚ್ಚಾಗಿ ಅವರು ತಿಂತಾರೆ. ಹಾಗೆ ಅವರಿಗೆ ಒಂದು ಜೀವಿತಾವಧಿ ಹೆಚ್ಚು ರೋಗಗಳು ಬರುತ್ತೆ ತುಂಬ ಕಡಿಮೆ, ಜೀವ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರವು ನಮ್ಮ ಉದಾಹರಣೆ ಕರ್ನಾಟಕದಲ್ಲಿ ದಿನನಿತ್ಯ 1,80,000 ಮೊಟ್ಟೆಗಳನ್ನು ಉತ್ಪಾದನೆ ಮಾಡ್ತಾ ಇದೆ. 1,80,000 ಉತ್ಪಾದನೆ ಮಾಡಿದ್ರು ಗ್ರಾಮೀಣ ಮಟ್ಟದಲ್ಲಿ ಮೊಟ್ಟೆ ಬಳಕೆ ತುಂಬ ಕಡಿಮೆ ಪ್ರಮಾಣದಲ್ಲಿದೆ. ನಗರ ಪ್ರದೇಶದಲ್ಲಿ ಮೊಟ್ಟೆ ಪ್ರಮಾಣ 90 ಮೊಟ್ಟೆಗಳಿದೆ, ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಶೇಕಡ 50% ಕಡಿಮೆ ಇದೆ. ಹಾಗಾಗಿ ನಮ್ಮ ಮಹಾಮಂಡಳಿಯಿಂದ ರೈತರುಗಳಿಗೆ, ರೈತ ಮಹಿಳೆಯರಿಗೆ ಅಥವಾ ನಿರುದ್ಯೋಗ ಯುವಕರಿಗೆ ಈ ಖಾದ್ಯ ತಯಾರಿಕೆ ಮಾಡೋದು, ಮೊಟ್ಟೆಯಿಂದ ವಿವಿಧ ಖಾದ್ಯಗಳನ್ನು ತಯಾರಿಕೆ ಮಾಡಿ ಅದನ್ನು ಮಾರಾಟ ಮಾಡಿ ಅದರಲ್ಲಿ ಅವರು ಆರ್ಥಿಕ ಸಬಲೀಕರಣ ಮಾಡಿಕೊಂಡು ಯೋಜನೆ ಹಮ್ಮಿಕೊಂಡಿದ್ದೇವೆ. ತಳ್ಳುವ ಗಾಡಿ ಕೊಡ್ತೇವೆ ಅವರಿಗೆ, ಅವರಿಗೆ 5 ದಿವಸಗಳ ತರಬೇತಿ ಕೊಡ್ತೇವೆ. ಈ ತರಬೇತಿ ಒಂದು ಒಟ್ಟಿನ ಖರ್ಚು 50,000 ರೂಪಾಯಿ ಆಗುತ್ತೆ. ಅವರಿಗೆ ತಳ್ಳುವ ಗಾಡಿ 45,000 ರೂಪಾಯಿ, ಜೊತೆಗೆ ಸ್ಟೌವ್ ಕೊಡ್ತೇವೆ. ಅವರೇ ತರಬೇತಿ ನೀಡುವ ಸಮಯದಲ್ಲಿ ಎಲ್ಲ ಖಾದ್ಯಗಳನ್ನು ತಯಾರು ಮಾಡಿ ಅವರೇ ಖಾದ್ಯಗಳನ್ನು ಮಾರಾಟ ಮಾಡಿ ಆ ಒಂದು ನಿಟ್ಟಿನಲ್ಲಿ ಅವರ ಒಂದು ಆರ್ಥಿಕ ಸಬಲೀಕರಣ ಮಾಡಿಕೊಳ್ಳುವ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಹಮ್ಮಿಕೊಂಡಿದ್ದೇವೆ. ಇದಿಷ್ಟು ಜೊತೆಗೆ ಈಗ ಎಲ್ಲ ರೈತರುಗಳು ಕುಕ್ಕುಟ ಉದ್ಯಮ, ಹೆಚ್ಚಿಗೆ ಬಂಡವಾಳ ಬೇಕಾದ ಉದ್ಯಮ, ಹಾಗಾಗಿ ಈ ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿ ಸಹಕಾರ ಸಂಘಗಳ ಒಂದು ಉದ್ದೇಶದಲ್ಲಿ ನಡೀತಿರುವ ಒಂದು ಮಂಡಳಿ. ಹಾಗಾಗಿ ನಾವು ಒಂದು ಸಣ್ಣ ಮಟ್ಟದಲ್ಲಿ ರೈತರುಗಳು ಅವರೇ ಸ್ವಂತವಾಗಿ ಬೆಳೆದು ಕೋಳಿಗಳ ಅಥವಾ ಮೊಟ್ಟೆಗಳಲ್ಲಿ ಬೆಳೆದು ಅದನ್ನು ಮಾರಾಟ ಮಾಡುವ ಒಂದು ಉದ್ದೇಶದಿಂದಾಗಿ ನಾವು ಮಹಾಮಂಡಳದಿಂದ ಸಂಘಗಳನ್ನು ರಚನೆ ಮಾಡೋದಕ್ಕೂ ಹೆಚ್ಚಿನ ಒಂದು ಒತ್ತು ಕೊಡ್ತಾ ಇದ್ದೇವೆ. ಹಾಗಾಗಿ ಆ ಸಂಘದಲ್ಲಿ ಆ ರೈತರುಗಳು ಕುಕ್ಕುಟ ಮಾಧ್ಯಮದಲ್ಲಿ ಉದ್ದಿಮೆಯನ್ನು ತೊಡೆದುಕೊಂಡು ಹೆಚ್ಚಾಗಿ ಮೊಟ್ಟೆ ಉತ್ಪಾದನೆ ಮಾಡಿ ಅಥವಾ ಮಾಂಸ ಉತ್ಪಾದನೆ ಮಾಡಿ ಅವರೇ ಸ್ವಂತವಾಗಿ ಮಾರುಕಟ್ಟೆ ಮಾಡಿ ಗ್ರಾಮೀಣ ಮಟ್ಟದಲ್ಲಿ ಕುಕ್ಕುಟ ಮಾಧ್ಯಮನ ಹೆಚ್ಚಿನ ಒಂದು ಎತ್ತರಕ್ಕೆ ಬೆಳೆಯಲು ಸಹಾಯ ಆಗುತ್ತೆ ಉದ್ದೇಶದಿಂದ ನಾವು ಸಂಘಗಳನ್ನು ಸ್ಥಾಪನೆ ಮಾಡೋಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಜೊತೆಗೆ ನಾವು ತಮ್ಮ ಸಹಕಾರ ಮಾಡಲಿಂದ ಅವ್ರಿಗೆ 50,000 ಹಣವನ್ನು ಕೊಡುತ್ತೇವೆ. ಜೊತೆಗೆ ಅವರ ಸಂಘಗಳಿಗೆ, ಯಾರು ಸಂಘದಲ್ಲಿರುವ ಒಂದು ಸದಸ್ಯರುಗಳಿಗೆ ನಮ್ಮ ಮಹಾಮಂಡಳದಿಂದ ಅವರು ಉಚಿತವಾಗಿ ಕೋಳಿ ಕೊಡುವುದು, ಮೊಟ್ಟೆ ಕೊಡುವುದು ಮಾಡುವಂಥ ಒಂದು ಕಾರ್ಯಕ್ರಮ ಹಂಚಿಕೊಂಡಿದ್ದೆ. ಇದಿಷ್ಟು ಈಗಾಗಲೇ ನಮ್ಮ ಜೊತೆಗೆ ಈಗ ಈ ವರ್ಷದಲ್ಲಿ ನಾವು ಈ ಬಿಸಿ ಊಟದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮೊಟ್ಟೆ ಕೊಡಬಹುದು ಒಂದು ಹೊಸ ಕಾರ್ಯಕ್ರಮ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ಈ ಒಂದು ಮೊಟ್ಟೆ ಕೊಡುವ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಳಿಯು ಭಾಗವಹಿಸ್ತಾ ಇದೆ. ನಾವುಗಳು ಎಲ್ಲ ಶಾಲೆಗಳಿಗೆ ಒಂದು ಕಡಿಮೆ ದರದಲ್ಲಿ ಮೊಟ್ಟೆಗಳನ್ನು ಸರಬರಾಜು ಮಾಡೋದಕ್ಕಂತ ಒಂದು ಉದ್ದೇಶ ಹಮ್ಮಿಕೊಂಡಿದ್ದೇವೆ. ಈ ಒಂದು ಯೋಜನೆ ಅನುಷ್ಠಾನಗೊಳ್ತೀವಿ. ಇದಿಷ್ಟು ನಮ್ಮ ಮಹಾಮಂಡಳದಿಂದ ರೈತರಿಗೆ ದೊರೆಯುವಂಥ ಒಂದು ಯೋಜನೆಗಳು. ಅಲ್ಲಿಗೆ ಒಂದು ಹಿತ್ತಲ ಕೋಳಿ ಸಾಕಾಣಿಕೆಗೆ ಬೇಕಾದಂತಹ ಒಂದು ತಿಳುವಳಿಕೆ ಅಥವಾ ಮಾಹಿತಿಯನ್ನು ನೀಡುವಂಥದ್ದು, 20 ಕೋಳಿಗಳನ್ನು ಕೊಡುವಂಥದ್ದು, ಆ ಕೋಳಿ ಜೊತೆಗೆ ಪಂಜರನೂ ಕೊಡುವಂಥದ್ದು, ಇದು ಮೊದಲನೇ ಕಾರ್ಯಕ್ರಮ. ಎರಡನೇ ಕಾರ್ಯಕ್ರಮ ಅಲ್ಲಿಯ ಒಂದು ಈ ಸಸಾರಜನಕದ ಕೊರತೆಯನ್ನು ನೀಗಿಸೋದಕ್ಕೆ ಆಹಾರದಲ್ಲಿ ಅವರ ಆಹಾರದ ಒಂದು ಗುಣಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತಹ, ನೀವೇ ಹೇಳಿದ್ರಿ, ಪ್ರತಿನಿತ್ಯ ಒಂದು ಮೊಟ್ಟೆಯನ್ನು ಕೊಡುವಂತಹ 20 ಕೋಳಿಗಳನ್ನು ಕೊಡ್ತೀರಿ. ಅಲ್ಲಿಗೆ ಒಂದು 20 ಮೊಟ್ಟೆ ಅದನ್ನು ಬೇಕಾದ್ರೆ ಅವರು ಕುಟುಂಬಕ್ಕೆ ಬಳಕೆ ಮಾಡ್ಬೋದು, ಉಳಿದ ಮೊಟ್ಟೆಗಳು ಮಾರಾಟ ಮಾಡಬಹುದು, ಉಳಿದಿದ್ದನ್ನು ಬೇಕಾದ್ರೆ ಮಾರಬಹುದು. ಆರ್ಥಿಕವಾಗಿ ಅನುಕೂಲ ಆಗುತ್ತೆ ಅವ್ರಿಗೆ. ಒಂದು ಮೊಟ್ಟೆ 6 ರೂಪಾಯಿ, 10 ಮೊಟ್ಟೆಗೆ 60 ರೂಪಾಯಿ, ದಿವಸಕ್ಕೆ 2,000 ರೂಪಾಯಿ ಮೊಟ್ಟೆ. ಇನ್ನು ಸಹಕಾರಿ ತತ್ವದ ಆಧಾರದ ಮೇಲೆ ಸಂಘಗಳನ್ನು ಮಾಡಿಕೊಂಡು ಇದನ್ನು ನಾವೆಲ್ಲ ಒಟ್ಟು ಆಗಿ ಸೇರಿ ಇದನ್ನು ಮಾಡ್ಕೊಳ್ತೀವಿ ಅಂದರೂ ಅದಕ್ಕೆ ಬೇಕಾದಂತಹ ಸಹಾಯಧನ ಸಿಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಬಳಕೆಯನ್ನು ಇನ್ನಷ್ಟು ಸರಳಗೊಳಿಸೋದಕ್ಕೆ, ಎಲ್ರಿಗೂ ಕೈಗೆಟುಕೋ ಹಾಗೆ ಮಾಡೋದಕ್ಕೆ, ಜೊತೆಗೆ ಈ ಆಹಾರ ಭದ್ರತೆಯ ವಿಷಯನೂ ಇಲ್ಲಿ ಬರುತ್ತೆ. ಹೌದು ಸರ್. ಹಂಗೆ ಪೌಷ್ಟಿಕಾಂಶದ ಭದ್ರತೆ ಅದನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಪೂರೈಸೋ ನಿಟ್ಟಿನಲ್ಲಿ ಈ ತಳ್ಳೋ ಗಾಡಿಗಳ ಮೂಲಕ ತಯಾರಕರಿಗೆ ಅವರಿಗೆ ಒಂದು ಉದ್ಯೋಗ ಆಗುತ್ತೆ, ಅಲ್ಲಿಯ ಗ್ರಾಮೀಣ ಪ್ರದೇಶದವರಿಗೆ ಸುಲಭ ದರದಲ್ಲಿ ಗುಣಮಟ್ಟದ ಉತ್ಪನ್ನಗಳು ಸಿಗುತ್ತೆ, ಅವರಿಗೆ ಒಂದು ಅಲ್ಲಿಗೆ ಉಪಕಸಬಾಗಿ ಅವರು ಒಂದು ಉಪಕಸಬಾಗಿ ಆಗುತ್ತೆ, ಮತ್ತು ಅವನ ಒಂದು ಕುಟುಂಬದ ಅವರಿಗೆ ಒಂದು ಹೊರೆ ಕಡಿಮೆ ಆಗುತ್ತೆ, ಹೆಚ್ಚಿನ ಆದಾಯ ಬರುತ್ತೆ. ಇದಿಷ್ಟು ಒಳ್ಳೆಯ ಕಾರ್ಯಕ್ರಮ ನಮ್ಮ ಮಹಾಮಂಡಳದ ಕಾರ್ಯಕ್ರಮ ಸಿಗುತ್ತೆ, ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿ ನಡೆಸ್ಕೊಂಡು ಬರ್ತಾ ಇದೆ. ಕೊನೆಯದಾಗಿ ನೀವೇ ಹೇಳಿದ್ರಿ, ಬಿಸಿ ಊಟದ ಒಂದು ಭಾಗವಾಗಿಯೂ ಸಹ ಮೊಟ್ಟೆಯನ್ನು ಯಾರೆಲ್ಲ ಅದನ್ನು ಬಯಸ್ತಾರೆ ಅವರಿಗೆ ಪೂರೈಕೆ ಮಾಡುವಂತಹ ಒಂದು ಕಾರ್ಯಕ್ರಮ ಇದೆ. ಡಾಕ್ಟರ್ ಆನಂದ್ ಕುಮಾರ್ ಅವರೇ ಹೇಳಿ, ಈಗ ನಮ್ಮ ರೈತ ಬಾಂಧವರು ಕೃಷಿಕರು ಬೇರೆ ಬೇರೆ ಕೃಷಿ ಪ್ರಕಾರಗಳಲ್ಲೂ ಅವರ ತೊಡಗಿಸ್ಕೊಂಡಿರ್ತಾರೆ. ಇದು ಒಂದು ಬಿಡುವಿನ ವೇಳೆಯ ಚಟುವಟಿಕೆಯಾಗಿರುತ್ತೋ ಹಿತ್ತಲ ಕೋಳಿ ಸಾಕಾಣಿಕೆ, ಅಥವಾ ಪೂರ್ಣ ಕಾಲವನ್ನು ಏನಾದರೂ ಬಯಸುತ್ತಾ, ಜೊತೆಗೆ ಪರಂಪರೆಯಿಂದ ನಾವು ನೋಡ್ಕೊಂಡು ಬಂದಿದ್ದೀವಿ. ಕೋಳಿಗಳು ಇದ್ದೇ ಇತ್ತು. ಹೊಸ ಹೊಸ ತಳಿಗಳನ್ನು ಇಂಟ್ರಡ್ಯೂಸ್ ಮಾಡುವಂಥದ್ದು, ಅದನ್ನು ಅವರಿಗೆ ಪರಿಚಯಿಸುವಂಥದ್ದು, ಕಡಿಮೆ ಅವಧಿಯಲ್ಲೇ ಹೆಚ್ಚು ತೂಕ ಪಡೆಯುವಂಥವು, ಅಥವಾ ನೀವೇ ತಿಳಿಸಿದ ಹಾಗೆ ಕರಾರುವಾಕಾಗಿ ಪ್ರತಿದಿನ ಒಂದು ಮೊಟ್ಟೆ ಇಡುವಂತಹ ಒಂದು ಕೋಳಿಗಳು, ಅದನ್ನು ಮೊಟ್ಟೆಗಾಗಿ ಅಥವಾ ಮಾಂಸಕ್ಕಾಗಿ ಸಾಕಾಣಿಕೆ ಮಾಡುವಂಥದ್ದು. ಈ ಗಿರಿರಾಜ ಅಂತ ನಾವು ನೋಡಿದ್ವಿ, ಖಡಕ್ನಾಥ್ ಅಂತ ನೋಡ್ತಾ ಇದ್ದೀವಿ. ಹಾಗಾಗಿ ಸ್ಥಳೀಯ ತಳಿಗಳಲ್ಲದೆ ಅಭಿವೃದ್ಧಿಪಡಿಸಲಾದಂತಹ ತಳಿಗಳು, ವಿದೇಶಿ ತಳಿಗಳು ಸಹ ನಮ್ಮ ರೈತರ ಹಿತ್ತಲಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಹೇಳಿ ಮಂಡಳಿ ಈ ರೀತಿಯ ಒಂದು ಚಟುವಟಿಕೆಗಳನ್ನು ಹೇಗೆ ಪ್ರೋತ್ಸಾಹಿಸ್ತಾ ಇದೆ ಅಥವಾ ನಿಯಂತ್ರಿಸ್ತಾ ಇದೆ ಅಂತ? ಈಗ ಮುಖ್ಯವಾಗಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೇನೆ, ಕುಕ್ಕುಟ ಉದ್ಯಮ ಇದೆ, ಒಂದು ಕೈಗಾರಿಕೆಯಾಗಿ ನಾವು ಅವ್ರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡ್ತಾ ಇದ್ವಿ. ಒಂದು ಕಾಲದಲ್ಲಿ ಕುಕ್ಕುಟ ಮಾಧ್ಯಮ ನಮ್ಮ ಭಾರತ ದೇಶದಲ್ಲಿ ತುಂಬ ಹಿಂದುಳಿದಿತ್ತು. ಇವತ್ತು ಕುಕ್ಕುಟ ಮಾಧ್ಯಮದಿಂದ, ಕುಕ್ಕುಟ ಉದ್ದಿಮೆಯಿಂದ, ಕುಕ್ಕುಟ ಸಾಕಾಣಿಕೆಯಿಂದ ಸುಮಾರು 2 ಲಕ್ಷ ಕೋಟಿಯಷ್ಟು ನಾವು ಉಪಕಸಬಾಗಿದ್ದು ಒಂದು ಕೈಗಾರಿಕೆಯಿಂದ ಅದನ್ನು ಮಾರ್ಪಾಡು ಮಾಡಿಕೊಡ್ತೀವಿ, ಮಾರ್ಪಾಡಾಗ್ತಾ ಇದೆ. ಒಂದು ಕಾಲದಲ್ಲಿ ಇದು ಹೇಳಿದಾಗೆ ಹಿತ್ತಲ ಕೋಳಿ ಸಾಕಾಣಿಕೆ ಅಂತ ಒಂದು ಕೆಳಮಟ್ಟದಲ್ಲಿತ್ತದು. ಇವತ್ತು ನಮ್ಮ ಭಾರತ ದೇಶ ಪ್ರಪಂಚದಲ್ಲಿ ಸುಮಾರು 40-50 ವರ್ಷಗಳಿಂದ ನಾವು ನಮ್ಮ ಒಂದು ಕುಕ್ಕುಟ ಉದ್ಯಮವು ತುಂಬ ಕೆಳಮಟ್ಟದಲ್ಲಿತ್ತು, ಕೆಳ ಹಂತದಲ್ಲಿತ್ತು. ಇವತ್ತು ನಾವು ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ನಾವು ಅವರ ಮಟ್ಟಿಗೆ ಇದ್ದೇವೆ. ಅವರಷ್ಟೇ ನಾವು ಕೋಳಿ ಸಾಕಾಣಿಕೆಯಲ್ಲಿ ಮುಂದುವರೆದಿದ್ದೇವೆ, ವೈಜ್ಞಾನಿಕ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದೇವೆ. ಅವರಷ್ಟೇ ನಾವು ಎಲ್ಲ ರೀತಿಯ ವೈಜ್ಞಾನಿಕ ಅಂಶಗಳನ್ನು ಬಳಸಿಕೊಂಡು ನಾವು ಕೋಳಿ ಸಾಕಾಣಿಕೆಯಲ್ಲಿ ಮುಂಚೂಣಿಲಿದ್ದೇವೆ, ತಪ್ಪಾಗಲಾರ್ದು. ಇವತ್ತು ನಮ್ಮ ದೇಶದಕ್ಕೆ ಒಂದು ಆರ್ಥಿಕ ಪರಿಸ್ಥಿತಿಗೆ ಕುಕ್ಕುಟ ಉದ್ಯಮವು ಸುಮಾರು 2,20,000 ಕೋಟಿಗಳನ್ನು ಕೊಡುಗೆ ಕೊಡ್ತಾ ಇದೆ. ಇಲ್ಲದೇ ಸುಮಾರು 70-80 ಲಕ್ಷ ಕುಟುಂಬಗಳು ಇದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದೆ. ಇದಲ್ಲದೇ ಸಪ್ಲೈ ಚೈನ್ ಅಂತೀವಿ. ಸಪ್ಲೈ ಚೈನ್ ಅಂದರೆ ಒಂದು ಕುಕ್ಕುಟ ಉದ್ಯಮ ಬೆಳಿಬೇಕಾದ್ರೆ ಹ್ಯಾಚರಿ ಬೇಕು, ಪೇರೆಂಟ್ಸ್ ಸ್ಟಾ ಬೇಕು, ಗ್ರ್ಯಾಂಡ್ ಪೇರೆಂಟ್ಸ್ ಬೇಕು, ಜೊತೆಗೆ ಆಹಾರ ಉತ್ಪಾದನೆ ಘಟಕಗಳು ಬೇಕಾಗುತ್ತೆ, ಕೇಜ್ ಮಾಡುವ ಒಂದು ಫ್ಯಾಕ್ಟ್ರಿ ಬೇಕಾಗುತ್ತೆ, ನಾನಾ ಕಾರ್ಖಾನೆಗಳು ಬೇಕಾಗುತ್ತೆ. ಇವು ಒಂದು ವರ್ತುಲ. ಇದರಿಂದಾಗಿ ಕುಕ್ಕುಟ ರೈತನ ಒಬ್ಬನೇ ಇದರಲ್ಲಿ ಭಾಗಿಯಾಗಿಲ್ಲ, ಸುಮಾರು ಎಲ್ಲರೂ ಭಾಗಿಯಾಗಿ ಇರುವಂಥ ಒಂದು ಉದ್ಯಮ ಆಗಿ ಬರುತ್ತೆ. ಹಾಗಾಗಿ ರೈತ ಯಾಕೆ ಇನ್ನು ಉಪಕಸವಾಗಿ ತೆಗೆದುಕೊಳ್ಳಬಹುದು, ದೊಡ್ಡ ಉದ್ಯಮಿಯಾಗೂ ನಾವು ತೆಗೆದುಕೊಳ್ಳಬಹುದು. ಈಗ ದೊಡ್ಡ ಉದ್ಯಮಿಯಾಗಿ ತಗೋಬೇಕಾದ್ರೆ ತುಂಬ ಕಷ್ಟ, ಹೆಚ್ಚಿನ ಬಂಡವಾಳ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಮನಗಂಡು ನಮ್ಮ ದೇಶವು ಕೃಷಿ ಪ್ರಧಾನವಾದ ದೇಶ ಮತ್ತು ತುಂಬ 70+ ಜನ ಕೃಷಿಯಲ್ಲೇ ಅಳವಡಿಸ್ಕೊಂಡಿದ್ದಾರೆ. ಈಗ ಈ ಹಿತ್ತಲ ಕೋಳಿಯು ಒಂದು ಅವಿಭಾಜ್ಯ ಅಂಗವಾಗಿತ್ತು ಕೃಷಿಯಲ್ಲಿ. ಆದರೆ ಈಗ ನಮ್ಮ ಕುಕ್ಕುಟ ಒಂದು ಉದ್ಯಮಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಯಾಕೆಂದರೆ ಬಹುಶಃ ಕೃಷಿ ರಂಗದಲ್ಲಿ ಕಡಿಮೆ ಅವಧಿಯಲ್ಲಿ ರೈತನಿಗೆ ಹೆಚ್ಚಿನ ಲಾಭಾಂಶ ಅಥವಾ ಹಣ ಗಳಿಸುವ ಒಂದು ಸಾಕಾಣಿಕೆ ಅಂದರೆ ಕೋಳಿ ಸಾಕಾಣಿಕೆ. ಬಹುಶಃ ನೀವು ಹಸು ಸಾಕಾಣಿಕೆಯಲ್ಲಿ ತುಂಬ ಹೆಚ್ಚಿನ ಒಂದು ಒತ್ತಡ ಇರುತ್ತೆ. ನಾವು ಪ್ರತಿ ದಿವಸ ರೈತನೂ ಎಲ್ಲೂ ಹೋಗೋದಕ್ಕಾಗೋದಿಲ್ಲ, ದಿನನಿತ್ಯ ಆದರೆ ಸಾಕಾಣಿಕೆ ತೊಡ್ಕೊಳ್ಬೇಕಾಗುತ್ತೆ. ಆದರೆ ಕೋಳಿ ಉದ್ಯಮದಲ್ಲಿ ಆಗೋದಿಲ್ಲ. ಉದಾಹರಣೆಗೆ ಹಿತ್ತಲ ಕೋಳಿಯಲ್ಲಿ 20 ಕೋಳಿ ಸಾಕಾಣಿಕೆ ಹೆಚ್ಚಿನ ಒಂದು ನಿಮಗೆ ನೌಕರರು ಅಥವಾ ಅದಕ್ಕೆ ಲೇಬರು ಬೇಕಿನ ಅವಶ್ಯಕತೆ ಕಡಿಮೆ ಇರುತ್ತೆ. ಹಾಗಾಗಿ ದಿನನಿತ್ಯ ಅವರು ಗಮನ ಕೊಡುವಂಥ ಅಂಶ ಕಡಿಮೆ ಇದೆ. ಅದೇ ನೀವು ಒಂದು ಹಸು ಸಾಕಾಣಿಕೆ ಇರ್ಬೋದು, ಕುರಿ ಸಾಕಾಣಿಕೆ ಇರ್ಬೋದು, ನೀರು ಕೊಡಬೇಕು, ವೇಳೆ ನೀರು ಕೊಡಬೇಕು, ಆಹಾರ ಕೊಡಬೇಕು, ಹುಲ್ಲಾಕಬೇಕು, ಮತ್ತು ಗಮನ ಇರಬೇಕು, ಆಗ ನೋಡ್ತಾ ಇರಬೇಕು. ಕೋಳಿಗಳಲ್ಲಿ ಆಗಲ್ಲ. ಕಡಿಮೆ ಲೇಬರ್ ಅಥವಾ ನಾವು ಇದೊಂದು ಕಡಿಮೆ ಲೇಬರ್ ಲೆಸ್ ಲೇಬರ್ ಓರಿಯೆಂಟೆಡ್ ಪ್ರೋಗ್ರಾಮ್ ತಪ್ಪಾಗಲ್ಲ. 20 ಕೋಳಿಗಳಿಗೆ ನೋಡ್ಕೊಳ್ಳೋದಕ್ಕೆ ಹೆಚ್ಚಿನ ಒಂದು ಜನರ ಅವಶ್ಯಕತೆ ಬೇಕಿಲ್ಲ. ಆ ಒಂದು ಆ ಕುಟುಂಬದಿರುವ ಒಬ್ಬ ಹಿರಿಯರಾದರೂ ನೋಡ್ಕೊಳ್ಬೋದು. ಬೆಳಗ್ಗೆ ಒಂದು ಬಾರಿ, ಮಧ್ಯಾಹ್ನ ಒಂದು ಬಾರಿ ತಿಂಡಿ ಮತ್ತು ಆಹಾರ ಕೊಟ್ಟರೆ ಆ ಒಂದು ಕರ್ತವ್ಯ ಮುಗೀತು. ಹಾಗಾಗಿ ಮತ್ತು ಇದಕ್ಕೆ ಹೆಚ್ಚಿನ ಬಂಡವಾಳ ಕಡಿಮೆ, ಇದಕ್ಕೆ ಹೆಚ್ಚಿನ ಒಂದು ಸೂಪರ್ವೈಷನ್ನು ಅಷ್ಟಾಗಿ ಬೇಕಾಗಿರೋದಿಲ್ಲ. ಆಯಿತು. ಜೊತೆಗೆ ಇವತ್ತು ಹಸುನ ತೆಗೆದುಕೊಳ್ಬೇಕಾದ್ರೆ ನಿಮಗೆ 50-70 ಸಾವಿರ ಬೇಕಾಗುತ್ತೆ. ಒಂದು ಜೊತೆಗೆ ಅದು ಕೊಟ್ಟಿಗೆ ನಿರ್ಮಾಣ ಮಾಡಬೇಕಾಗುತ್ತೆ. ಕೊಟ್ಟಿಗೆ ನಿರ್ಮಾಣ ಬೆಳಗ್ಗೆ 4-5 ಗಂಟೆಗೆ ಹಾಲು ಕರಿಬೇಕು ಅಥವಾ ಸಹಕಾರ ಸಂಘ ಹಾಲು ಹಾಕಬೇಕಾಗುತ್ತೆ. ಮತ್ತು ಅದಕ್ಕೆ ಡಾಕ್ಟರ್ನ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಪ್ರಾಣಿಗಳಲ್ಲಿ ನಮ್ಮದು ಅಥವಾ ಹಸು ಸಾಕಾಣಿಕೆಯಲ್ಲಿ ಹೆಚ್ಚಿನ ಒಂದು ಪಶುವೈದ್ಯರ ಒಂದು ಹೆಚ್ಚಾಗಿ ಬೇಕಾಗುತ್ತೆ, ನಮಗೊಂದು ಬೇಕಾಗುತ್ತೆ, ಪರೀಕ್ಷೆಗಳು ಬೇಕಾಗೋದು. ಆದರೆ ಕುಕ್ಕುಟ ಸಾಕಾಣಿಕೆಯಲ್ಲಿ ಹಲವು ಎಲ್ಲ ರೋಗಗಳು ನಾವು ಸಾಕಷ್ಟು ಲಸಿಕೆಗಳನ್ನ ನಾವು ತಯಾರು ಮಾಡಿದ್ದೇವೆ. ಪ್ರತಿಯೊಂದು ಕೋಳಿ ಲಸಿಕೆ ನೀಡಿದಾಗ ಕೋಳಿಲಿ ಬರುವಂಥ ಕಾಯಿಲೆ ತುಂಬ ಕಡಿಮೆ ಇರುತ್ತೆ. ಜೊತೆಗೆ ಕೋಳಿಗಳಿಗೆ ಬೇಕಾಗುವಂಥ ಆಹಾರ ಔಷಧ ಇರ್ಬೋದು ತುಂಬ ಕಡಿಮೆ ಪ್ರಮಾಣದಲ್ಲಿ ನಮಗೆ ದೊರಕುತ್ತೆ. ಹಾಗಾಗಿ ಕಡಿಮೆ ಪ್ರಮಾಣದಲ್ಲಿ ಸ್ವಲ್ಪ ಸ್ಥಳಾವಕಾಶದಲ್ಲಿ ಅತಿ ಬೇಗ ಒಬ್ಬ ರೈತನಿಗೆ ಹೆಚ್ಚಿನ ಆದಾಯ ನೀಡುವಂಥ ಒಂದು ಉದ್ಯಮ ಆಗಿದೆ ಸಾಕಾಣಿಕೆಯಾಗಿದೆ. ಹಾಗೆ ಒಂದು ಎರಡನೇ ಭಾಗ ಅಂದರೆ ರೈತರಿಗೆ ಒಂದು ಉಪಕಸವಾಗಿ ತೊಗೊಳ್ಳುವ ಜೊತೆಯಲ್ಲಿ ಇದನ್ನು ಕೋಳಿ ಸಾಕಾಣಿಕೆ ಅಲ್ಲದೇ ಅವನು ಕುರಿ ಸಾಕಾಣಿಕೆ ಮಾಡ್ಬೋದು, ಹಸು ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡಿ ಜೊತೆಗೆ ಇದನ್ನು ನಾವು ಉಪಕಸ ತೋದ್ಕೊಂಡು ಹೆಚ್ಚಿನ ಲಾಭಾಂಶ ಮಾಡಿಕೊಳ್ಳಬಹುದು. ಹಾಗಾಗಿ ಅವರಿಗೆ ಆರ್ಥಿಕ ಸಬಲೀಕರಣ ಹೆಚ್ಚಾಗುತ್ತೆ ಆ ಕುಟುಂಬದಲ್ಲಿ. ಮತ್ತು ಇನ್ನೊಂದು ಮುಖ್ಯವಾಗಿ ಹಿತ್ತಲ ಕೋಳಿನಲ್ಲಿ ಒಂದು ಬೆಲೆ ಸ್ಥಿರವಾಗಿರ್ತದೆ ಬೆಲೆ. ಈಗ ನಾಟಿ ಕೋಳಿಗೆ ಕೆ ಜಿ 500 ರೂಪಾಯಿ ಕಡಿಮೆ ಆಗ್ತಾಯಿಲ್ಲ, ಅದೇ ಒಂದು ಸ್ಥಿರ ಬೆಲೆ ಇರ್ತದೆ. ಹಾಗಾಗಿ ರೈತರು ಕಳೆದ ಒಂದು ಸುಮಾರು 5-6 ವರ್ಷಗಳಿಂದ ಬ್ರಾಯ್ಲರ್ ಕೋಳಿ ಉತ್ಪಾದನೆ ಇರ್ಬೋದು, ಮೊಟ್ಟೆ ಕೋಳಿ ಉತ್ಪಾದನೆಗಿಂತ ಇತರ ಕೋಳಿ ಉತ್ಪಾದನೆಗೆ ಹೆಚ್ಚಿನ ಒಂದು ತುಂಬ ಇಷ್ಟಪಡ್ತಿದೆ. ಇಲ್ಲೂ ಏನಾದ್ರು ತಳಿಗಳು ಅಂತ ನಾನು ಹೇಳ್ತೀನಿ ಸರ್. ಆ ತಳಿಗಳು ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 10-25 ದೇಶಿ ತಳಿಗಳು ನಮ್ಮಲ್ಲಿದೆ ಸರ್. ಉದಾಹರಣೆ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದ ಒಂದು ತಳಿ ಹೆಸರು ಗಾಗಸ್ ಅಂತೀವಿ, ಕಡಕ್ನಾಥ್ ಮಹಾರಾಷ್ಟ್ರ ಅಂತೀವಿ, ಅಥವಾ ಇದು ಕಡಕ್ನಾಥ್ ಮಹಾರಾಷ್ಟ್ರ ಇರ್ಬೋದು, ಅಸೀಲ್ ಆಂಧ್ರ ಪ್ರದೇಶ, ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಆಮೇಲೆ ತೆಲಿಚೇರಿ ಕೇರಳದಲ್ಲಿದೆ, ಚಿತ್ತಗಾಂಗು. ನಮ್ಮ ಭಾರತೀಯ ಮೂಲೆ ಮೂಲೆಗಳಲ್ಲಿ ಆ ಒಂದು ಪ್ರತಿ ಎಲ್ಲ ರಾಜ್ಯಗಳಲ್ಲಿ ಆ ಪ್ರತ್ಯೇಕ ರಾಜ್ಯಗಳಲ್ಲಿ ಅವರದೇ ಆದ ಒಂದು ತಳಿಗಳನ್ನು ಅವರು ಸಾಕಾಣಿಕೆ ಮಾಡ್ತಿದ್ದಾರೆ. ಆ ಮುಖ್ಯ ಒಂದು ಪ್ರಾಬ್ಲಮ್ ಏನಂದಿದೆ ನಮ್ಮ ದೇಶ ತಳಿಯಲ್ಲಿ ಬೇಗ ಬೆದೆಗೆ ಬರುವುದಿಲ್ಲ, ಒಂದು ಮೊಟ್ಟೆ ಉತ್ಪ ತುಂಬ ಕಡಿಮೆ ಇರ್ತದೆ, ಮತ್ತು ಕಡಿಮೆ ತೂಕ. ಎಲ್ಲ ಕಾರಣಗಳಿಂದಾಗಿ ರೈತನಿಗೆ ಒಂದು ಉಪಕಸ ಇದ್ರೂ ಸಹಿತ ಹೆಚ್ಚಿಗೆ ನಾವು ಅದರಿಂದ ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡೋ ಸ್ವಲ್ಪ ಕಷ್ಟ ಆಗುತ್ತೆ. ಆದುದರಿಂದ ಸರ್ಕಾರ ನಮ್ಮ ಕ್ಯಾರಿ ಸೆಂಟ್ರಲ್ ಲೇಬರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇರ್ಬೋದು ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಇವರಿಂದ ಸಂಯೋಗದಿಂದ ಸಂಶೋಧನೆ ಮಾಡಿ ನಾವು ಸ್ಥಳೀಯ ತಳಿಗಳಿಂದ ಬೇರೆ ತಳಿಗಳ ಸಂವರ್ಧನೆ ಮಾಡಿ ಒಳ್ಳೆಯ ತಳಿಗಳನ್ನ ನಾವು ತೆಗೆದುಕೊಂಡು ಜಾರಿಯಲ್ಲಿದೆ. ಮುಖ್ಯವಾಗಿ ಗಿರಿರಾಜ ಇರ್ಬೋದು, ವನರಾಜ ಇರ್ಬೋದು, ವನಶ್ರೀ ಇರ್ಬೋದು, ಚಾಬ್ರೋ ಇರ್ಬೋದು, ಖುಷಿ ಬ್ರೋ, ಸುಮಾರು 100-200 ನಾವು ಪ್ರಭೇದಗಳಿದೆ ತಳಿಗಳಿದೆ. ನಾವು ನಮ್ಮ ದೇಶೀಯ ತಳಿಗಳನ್ನು ಸಂವರ್ಧನೆ ಮಾಡಿರೋ ತಳಿಗಳು, ಈ ತಳಿಗಳು ಸುಮಾರು 160-170 ದಿವಸಕ್ಕೆ ಪ್ರಾಯಕ್ಕೆ ಬರ್ತವೆ. ಅವೊಂದು ಒಂದು ವರ್ಷದ ಅವಧಿಯಲ್ಲಿ ಸುಮಾರು 180 ಮೊಟ್ಟೆ ಕೊಡ್ತವೆ. ಅದೇ ನಮ್ಮ ನಾಟಿ ಕೋಳಿ, ಅದು ಗಾಗಸ್ ಕೋಳಿ, ಅದು 5-7 ತಿಂಗಳ ಪ್ರಾಯಕ್ಕೆ ಬರುತ್ತೆ. ಒಂದು ವರ್ಷದಲ್ಲಿ 60-70 ಮೊಟ್ಟೆ ಮಾತ್ರ ಕೊಡುತ್ತೆ. ಆ ಒಂದು ವರ್ಷದ ಅವಧಿಯಲ್ಲಿ ಅದು ಒಂದು ಶರೀರದ ತೂಕ ಕೇವಲ 1.5-1.5 ತೂಕ ಕೆ ಜಿ ಬರುತ್ತೆ. ಅದೇ ಗಿರಿರಾಜ ಅಥವಾ ಸ್ವರ್ಣಧಾರ, ಕಾವೇರಿ, ಇದು ಮೊಟ್ಟೆ ತಳಿಗಳು. ವಿವಿಧೋಷ ತಳಿಗಳಂದರೆ ಗಿರಿರಾಜ, ವನರಾಜ, ವನಶ್ರೀ, ಸುಮಾರು ತಳಿ ಇದು ಕ್ಯಾರಿಯಿಂದ ಬೇಕಾದ್ರೆ ಅದರ ದೇಬೇಂದ್ರ ಅಂತಿದೆ ಬರ್ತದೆ, ಹಿಟ್ಕಾರಿ, ಸುಮಾರು ತಳಿಗಳು ನಾವು ಅದು ಮೊಟ್ಟೆಗೂ ಆಗುತ್ತೆ ಮಾಂಸಕ್ಕೂ ಆಗುತ್ತೆ. ಈಗ ಗಿರಿರಾಜ ಮೊಟ್ಟೆಗೂ ಆಗುತ್ತೆ ಮಾಂಸಕ್ಕೂ ಆಗುತ್ತೆ, ಸುವರ್ಣಧಾರ ಮೊಟ್ಟೆಗೋಸ್ಕರ ಮಾಡಿರುವಂಥ ತಳಿ ಅದು ಮಾಂಸಕ್ಕೂ ಆಗುತ್ತೆ ಮೊಟ್ಟೆಗೂ ಆಗುತ್ತೆ. ಸುಮಾರು 8 ವಾರಕ್ಕೆ 1.2 kg ಬರುತ್ತೆ, 1-2 kg ಬರ್ತವೆ, 160 ದಿವಸಕ್ಕೆ ಪ್ರಾಯಕ್ಕೆ ಬರ್ತವೆ. ಆ ಒಂದು ವರ್ಷದ ಅವಧಿಯಲ್ಲಿ 180 ಮೊಟ್ಟೆ ಕೊಡ್ತದೆ. ಈ 180 ಮೊಟ್ಟೆಗಳಿಂದ ಅವರು ಆರ್ಥಿಕವಾಗಿ ಅವರ ಒಂದು ಕುಟುಂಬದ ಆದಾಯ ಹೆಚ್ಚಾಗುತ್ತದೆ, ಜೊತೆಗೆ ಮಾಂಸ ಮಾರಾಟ ತಿನ್ನುವವರ ಕುಟುಂಬದ ಆದಾಯ ಜಾಸ್ತಿ ಆಗುತ್ತದೆ, ಜೊತೆಗೆ ಅವರ ಕುಟುಂಬದ ಸಹಾಯ ಜನರ ಮಟ್ಟವನ್ನು ನಾವು ಹೆಚ್ಚಿಸ್ಬೋದು. ಇನ್ನು ಈ ಸಾಕಷ್ಟು ತಳಿಗಳು ಅಭಿವೃದ್ಧಿಪಡಿಸಲಾಗಿದೆ ಅಂತ ಹೇಳಿದ್ರಿ, ಇದರ ನಿರ್ವಹಣೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡೋದಾದರೆ ಏನೆಲ್ಲ ಸವಾಲುಗಳಿದೆ, ಏನೆಲ್ಲ ಸಮಸ್ಯೆಗಳು ಬರಬಹುದು ಅಂತ ನಿಮಗನಿಸುತ್ತೆ? ಬ್ರಾಯ್ಲರು ಅಥವಾ ಕೋಳಿ ಮೊಟ್ಟೆ ಅಥವಾ ಬ್ರಾಯ್ಲರ್ ಸಾಕಾಣಿಕೆಯಲ್ಲಿ ಹೆಚ್ಚಿನ ಒಂದು ನಿರ್ವಹಣೆ ಬೇಕಾಗುತ್ತೆ, ಹೆಚ್ಚಿನ ಒಂದು ಖರ್ಚಾಗುತ್ತೆ, ಸಮರ್ಪಕವಾಗಿ ನಾವು ಮಾಡಲಿಲ್ಲಂದ್ರೆ ಹೆಚ್ಚಾಗಿ ನಷ್ಟವಾಗುತ್ತೆ. ಅದೇ ನಾವು ಹಿತ್ತಲ ಕೋಳಿ ಸಾಕಾಣಿಕೆ, ಹಿತ್ತಲ ಕೋಳಿನೆಲ್ಲ ಮೂರು ಹೇಳಿದಾಗೆ ನಾವು ಹಿತ್ತಲ ಕೋಳಿಗೆ ನಮ್ಮ ನಾಟಿ ಕೋಳಿನ ನಾವು ಸಾಕ್ಬೋದು, ಅದನ್ನೇ ಒಂದು ಉದ್ಯೋಗ ಮಾಡಿಕೊಳ್ಬೋದು, ಅಥವಾ ನಾವು ನಮ್ಮ ಯೂನಿವರ್ಸಿಟಿಗಳಿಂದ ಅಥವಾ ನಮ್ಮ ಕಾಲೇಜುಗಳಿಂದ ತಯಾರು ಒಂದು ಹೊಸದಾಗಿ ಮಾಡಿರುವಂಥ ತಳಿಗಳನ್ನ ಉಪಯೋಗಿಸ್ಕೋಬೋದು, ಅಥವಾ ವಿವಿಧ ತಳಿಗಳು ಮಾಡ್ಕೋಬೋದು. ಮೂರು ತಳಿಗಳು ನಾವು ಹಿತ್ತಲ ಕೋಳಿ ಮಾಡ್ಕೋಬೋದು. ಒಂದೊಂದಕ್ಕೊಂದೊಂದು ಸುಮಾರು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇದೆ. ಮುಖ್ಯವಾಗಿ ಹಿತ್ತಲ ಕೋಳಿ ಹೇಳಿದಾಗೆ ಇದರಲ್ಲಿ ಮೊಟ್ಟೆ ಪ್ರಮಾಣ ಕಡಿಮೆ ಇರ್ತದೆ, ಹೆಚ್ಚಿನ ಶರೀರ ತೂಕ ಕಡಿಮೆ ಇರ್ತದೆ. ಒಂದು ಇದರಲ್ಲಿ ಏನೇನು ತೊಂದರೆಗಳು ಬರ್ತವೆ, ಏನೇನು ತೊಂದರೆಗಳು ಅಥವಾ ಸಾಕಾಣಿಕೆಯಲ್ಲಿ ಏನೇನು ಕಷ್ಟಗಳು ನಾವು ಮುಂದೆ ರೈತನ ಎದುರಿಸ್ಬೋದು ಹೇಳ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ನಾಟಿ ಕೋಳಿ ಅಥವಾ ನಮ್ಮ ದೇಶೀಯ ತಳಿಗಳಿಗೆ ಹೆಚ್ಚಾಗಿ ರೋಗಗಳು ಬರುವುದಿಲ್ಲ, ಕೆಲವೇ ರೋಗ ಮಾತ್ರ ಬರ್ತವೆ. ಅದು ಮುಖ್ಯವಾದ ಒಂದು ನ್ಯೂಕ್ಯಾಸಲ್ ಡಿಸೀಸ್ ಅಥವಾ ಕೊಕ್ಕರೆ ರೋಗ ಅಂತೀವಿ, ಅದು ಈಗ ಹೊಸದಾಗಿ ಕಂಡಿರುವಂಥ ಕೋಳಿಗೆ ಸಿಡುಪು, ಒಂದು ಕಾಯಿಲೆ ಮತ್ತು ನಾವು ಲಸಿಕೆ ಮಾಡಬೇಕಾಗುತ್ತೆ. ಅದು ಬಿಟ್ಟರೆ ನಮ್ಮ ನಾಟಿ ಕೋಳಿಗಳಿಗೆ ಬೇರೆ ರೀತಿ ಕಾಯಿಲೆ ಬರೋದು ಅವಕಾಶ ತುಂಬ ಕಡಿಮೆ ಇರುತ್ತೆ. ಆದರೆ ವಿವಿಧ ತಳಿಗಳು ಅಥವಾ ನಾವು ಸುಧಾರಿತ ತಳಿಗಳು ಅಂತ ಹೇಳ್ತೀವಿ, ಸುಧಾರಿತ ಮೊಟ್ಟೆ ತಳಿ ಇರ್ಬೋದು, ಸುಧಾರಿತ ಮಾಂಸ ತಳಿಗಳಲ್ಲಿ ನಾವು ಈ ಕುಕ್ಕುಟ ಮಾಧ್ಯಮ ಏನೇನು ಒಂದು ಪ್ರಯತ್ನ ಮಾಡ್ತೇವೆ, ಏನೇನೋ ಹೊಸದಾಗ ಅಂಶಗಳು, ಅದೇ ಅಂಶಗಳು ನಾವು ಇದೆಲ್ಲರೂ ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಬ್ರೂಡಿಂಗ್ ಕೊಡಬೇಕಾಗುತ್ತೆ, 4 ವಾರ ಬ್ರೂಡಿಂಗ್ ಮಾಡಬೇಕು. ಆ ಬ್ರೂಡಿಂಗ್ ಅವಧಿಯಲ್ಲಿ ಯಾವ ಲಸಿಕೆ ಕೊಡಬೇಕು ಆ ಲಸಿಕೆ ನಾವು ಕೊಡಲೇಬೇಕಾಗುತ್ತೆ. ಉದಾಹರಣೆಗೆ ಮೊದಲನೇ ದಿವಸ ಮ್ಯಾರಕ್ ಡಿಸೀಸ್ ಕೊಡ್ತೇವೆ, 7 ದಿವಸಕ್ಕೆ ಲಸೋಟಾ ಒಂದು ಲಸಿಕೆ ಕೊಡ್ತೇವೆ, 14 ದಿವಸಕ್ಕೆ ಆಮೇಲೆ BVD ಒಂದು ಗುಂಬರು ಡಿಸೀಸ್ಗೆ ನಾವು ಲಸಿಕೆ ಮಾಡಬೇಕಾಗುತ್ತೆ, 20 ದಿವಸಕ್ಕೆ. ಮತ್ತು ಇದೆಲ್ಲ ಒಂದು ಲಸಿಕೆ ಕಾರ್ಯಕ್ರಮ ನಾವು ಹಾಕ್ಕೊಂಡಾಗ ಮಾತ್ರ ನಾವು ಈ ಒಂದು ಉದ್ಯಮದಲ್ಲಿ ನಾವು ಹೆಚ್ಚಿನ ಲಾಭ ನೋಡ್ಕೋಬೋದು. ಈ ಲಸಿಕೆಗಳನ್ನ ನಾವು ರೋಗಗಳನ್ನ ನಾವು ನಿಯಂತ್ರಣ ಇಲ್ಲದಿದ್ದಲ್ಲಿ ನಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರವು ಅಥವಾ ನಾವು ವೈದ್ಯರು ಹೇಳಿರುವಂಥ ಲಸಿಕಾ ಕಾರ್ಯಕ್ರಮ ನಾವು ಅಳವಡಿಸ್ಕೊಂಡ್ರೆ ಬಹುಶಃ ಹಿತ್ತಲ ಕೋಳಿಯಲ್ಲಿ ಯಾವುದೇ ರೀತಿಯ ನಷ್ಟಗಳು ಬರುವುದಿಲ್ಲ. ಮತ್ತು ಹಿತ್ತಲ ಕೋಳಿ ನಿರ್ವಹಣೆಗೆ ಹೆಚ್ಚಾಗಿ ನಾವು ಫೀಡ್ ಹಾಕೋದ್ ಅವಶ್ಯಕತೆ ತುಂಬ ಕಡಿಮೆ ಇದೆ. ನಾವು 4 ವಾರ ಮಾತ್ರ ಬ್ರೂಡಿಂಗ್ ಮಾಡ್ತೇವೆ, ಅದಕ್ಕೆ 4 ವಾರ ಕಾಪು ಕೊಟ್ಟು ಕಾವು ಕೊಡ್ತೇವೆ, ಕಾಪು ಅಂತೇವೆ ಅದಕ್ಕೆ ಸಾವಿ ಕೊಟ್ಬಿಟ್ಟು. ಮತ್ತು ಅದನ್ನು ನಾವು ರೈತ ಕೋಳಿಗಳನ್ನ ಹಾಗೆ ಫ್ರೀ ರೇಂಜಲ್ಲಿ ಅಂತೀವಿ, ಅದನ್ನು ಕೋಳಿ ಬಟ್ಟು ಅದರಲ್ಲಿ ಹಿಂದಿನ ಒಂದು ಹಿತ್ತಲಲ್ಲಿ ಅದನ್ನು ಸಾಕಾಣಿಕೆ ಮಾಡ್ಬೋದು. ಕೋಳಿ ಏನು ಹುಳ ಒಪ್ಪಟ್ಟಿದೆಯೋ ಅಂತ ಅದನ್ನು ತಿಂದುಕೊಂಡು ಅಥವಾ ಅವನ ಮನೆಯಲ್ಲಿ ಉಳಿದಿರಬೇಕಂಥ ಆಹಾರವನ್ನು ಆ ಕೋಳಿಗೆ ಕೊಟ್ಟು ಅವನ ಹಿತ್ತಲ ಕೋಳಿ ಸಾಕಾಣಿಕೆ ಮಾಡ್ಬೋದು. ಈಗ ಹೆಚ್ಚಿನ ಅವರಿಗೆ ಒಂದು ಬಂಡವಾಳ ಬೇಕಿಲ್ಲ ಅದಕ್ಕೆ. ಈವನ್ ನಮ್ಮ ಸುಧಾರಿತ ಕೋಳಿಗಳು ಅಷ್ಟೆ, ಹೆಚ್ಚಿನ ಬಂಡವಾಳ ಬೇಕಿರುವುದಿಲ್ಲ. ಆದರೆ 4 ವಾರ ಮತ್ತು ನಾವು ಬ್ರೂಡಿಂಗ್ ಕಾವು ಶಾಖ ಕೊಡಬೇಕಾಗುತ್ತೆ. ಶಾಖ ಕೊಟ್ಟ ನಂತರ ಕೆಲವು ಲಸಿಕಾ ಕಾರ್ಯಕ್ರಮಗಳನ್ನು ನಾವು ಅಳವಡಿಸ್ಕೊಂಡಾಗ ಯಾವುದೇ ರೀತಿಯ ಕಾಯಿಲೆ ಬರೋದಿಲ್ಲ. ಅದಕ್ಕೆ ನಮ್ಮ ಉಳಿದಿರುವಂಥ ಆಹಾರ ಹುಳ ಉಪಟೆಗಳು ಅಥವಾ ಹುಲ್ಲಿರ್ಬೋದು ಅದನ್ನೇ ಅವು ಸೇವಿಸಿಕೊಂಡು ಅದನ್ನು ಹೆಚ್ಚಿನ ಒಂದು ಮೊಟ್ಟೆ ಅಥವಾ ಮಾಂಸದ ಉತ್ಪನ್ನ ಇಷ್ಟಪಡ್ಬೋದು. ಇನ್ನು BPL ರೇಖೆಯಿಂದ ಕೆಳಗಡೆ ಇರುವಂಥವ್ರಿಗೆ ನೀವೇ ಹೇಳಿದ್ರಿ, 20 ಕೋಳಿಗಳನ್ನು ಕೊಡ್ತೀವಿ, ಪಂಜರ ಕೊಡ್ತೀವಿ. ಹಾಗೆಯೇ ಈ ಪ್ರೋಟೀನ್ ಡಿಫಿಷಿಯನ್ಸಿ, ಸಸಾರಜನಕದ ಒಂದು ಕೊರತೆಯನ್ನು ನೀಗಿಸೋದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲೂ 20 ಕೋಳಿಗಳನ್ನು ಪಂಜರದೊಂದಿಗೆ ಕೊಡ್ತೀರಿ ಅಂತ. ನಿರ್ವಹಣೆಗೆ ಏನಾದರೂ ವೆಚ್ಚ ಕೊಡೋದು ಇದೆಯಾ? ಜೊತೆಗೆ ಇನ್ನೊಂದು ಪ್ರಶ್ನೆ ಅಂದರೆ, 20 ಕೋಳಿ ಕೊಟ್ಟಾಯಿತು, ಆ ನಂತರದಲ್ಲಿ ಅದನ್ನು ಅಭಿವೃದ್ಧಿಪಡಿಸ್ಕೊಳ್ಳುವಂಥದ್ದು, ಅದನ್ನು ಅದರ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು, ಅದರಲ್ಲಿ ಗಂಡು ಕೋಳಿ ಎಷ್ಟು, ಹುಂಜ ಎಷ್ಟು ಕೋಳಿಗಳಿಗೆ, ಅದಕ್ಕೇನು ಯಾವ ರೀತಿಯ ಮಾರ್ಗದರ್ಶನ ಸಿಗುತ್ತೆ? ಈಗ ನಾವು BPL ರೈತ ಮಹಿಳೆಯರಿಗೆ ಕೋಳಿಗೆ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ ಸರ್. ರೈತ ಮಹಿಳೆಯರು ಉದಾಹರಣೆಗೆ ಗ್ರಾಮೀಣ ಮಟ್ಟದಲ್ಲಿ ರೈತರ ಮಹಿಳೆಯರು ಆ ಒಂದು ಕುಟುಂಬ ನಿರ್ವಹಣೆಗೆ ಹೆಚ್ಚಿನ ಒಂದು ರೋಲ್ ಇದೆ, ಅವರಿಗೆ ಒಂದು ಪಾತ್ರ ವಹಿಸ್ತಾರೆ ಅವರು. ಹಾಗಾಗಿ ಸರ್ಕಾರದಿಂದ ಮನಗಂಡು ನಾವು ಕೋಳಿಗಳನ್ನು ಮಹಿಳೆಯರು ಕೊಟ್ಟ ಒಂದು ಪಕ್ಷದಲ್ಲಿ ರೈತರು ಹೆಚ್ಚಿನ ಗಮನ ಕೊಟ್ಟು ಅದನ್ನು ಸಾಕಾಣಿಕೆ ಮಾಡಿ ಅದರಿಂದ ಆರ್ಥಿಕವಾಗಿ ಸಬಲೀಕರಣ ಆಗ್ತಾರೆ ಒಂದು ಉದ್ದೇಶ ಕೊಟ್ಟು ಮಾಡಿದ್ದೇವೆ ಸರ್. ಈಗ ನಾವು ಅವರಿಗೆ ಒಂದು ದಿವಸದ ಮರಿಗಳನ್ನು ಕೊಟ್ಟರೆ ಅವರು ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಆಗುತ್ತೆ ಅಂದ ಒಂದು ಕಾರಣದಿಂದಾಗಿ ನಾವು ಅದನ್ನು 5 ವಾರಗಳ ಸಾಕಾಣಿಕೆ ಮಾಡಿ ನೀವೇ ಮಾಡಿ ಕೊಡಿ ಅವರಿಗೆ ಆ ಸ್ಥಳದಲ್ಲಿ ಅವರಿಗೆ ಕೋಳಿಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಪ್ರತಿಯೊಂದು ತಾಲೂಕಿನಲ್ಲಿ ನಾವು ಆ ಒಂದು ಸಹಾಯಕ ನಿರ್ದೇಶಕರು ಸ್ಥಳೀಯ ಪಶುವೈದ್ಯರಿಗೆ ಅವ್ರು ನಾವು ತಿಳುವಳಿಕೆ ಕೊಟ್ಟಿದ್ದು, 20 ಕೋಳಿ ನಿರ್ವಹಣೆ ಹೇಗೆ ಮಾಡಬೇಕು ನಾವು ಅವ್ರಿಗೆ ಒಂದು ಚಾರ್ಟ್ ಕೊಟ್ಟಿದ್ದು, ಯಾವ್ಯಾವ ಕಾರ್ಯ ಯಾವ್ಯಾವ ತಿಂಗಳಲ್ಲಿ ಯಾವ ಲಸಿಕೆ ಮಾಡ್ಕೋಬೇಕು ಅಂತ ಹೇಳಿದ್ವಿ. ಜೊತೆಗೆ ಆ ಒಂದು ಲಸಿಕೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡಾಗ ನಾವು ಕೋಳಿಗಳಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ರೋಗ ಬರೋದು ತುಂಬ ಕಡಿಮೆ. ಅದಕ್ಕೆ ನಾವು ಕೋಳಿಗಳಲ್ಲಿ ರೋಗ ನಿರ್ವಹಣೆ ತುಂಬ ಕಡಿಮೆ ಆಗಿದೆ, ಬಿಕಾಸ್ ಮುಖ್ಯ ಅಂದರೆ ನಾವು ಲಸಿಕಾ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಕಾಯಿಲೆಗೂ ಲಸಿಕೆಗಳು ಲಭ್ಯವಿದೆ. ಆ ಒಂದು ಕಾಲದಲ್ಲಿ ಲಸಿಕೆ ಕೊಟ್ಟರೆ ಕೋಳಿಗೆ ಯಾವುದೇ ರೀತಿ ಕಾಯಿಲೆ ಬರೋದಿಲ್ಲ. ಆ ಒಂದು ಮುಖ್ಯವಾಗಿ 20 ಕೋಳಿಗಳಲ್ಲಿ ನಾವು 5-6 ಕೋಳಿ ಒಂದು ಹುಂಜ ಹಾಕ್ಕೊಂಡ್ರೆ ಸಾಕು. ಇವು 20 ಕೋಳಿಗಳಲ್ಲಿ ಅವರು 20 ಕೋಳಿಗಳು ಸುಮಾರು 6 ತಿಂಗಳ ತನಕ ಅವ್ರನ್ನ ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ಕೋಬೋದು. ನಾವು ಕೊಡ್ತಾರೋದು ನಾಟಿ ಕೋಳಿ, ಪ್ಯೂರ್ ನಾಟಿ ಕೋಳಿ ಕೊಡ್ತಾ ಇದ್ವಿ. ಒಂದು ದೇಶಿ ತಳಿ, ದೇಶಿ ತಳಿ ಸುಮಾರು 6 ತಿಂಗಳೊಳಗೆ 1.5 kg ತೂಕ ಬರುತ್ತೆ. ಹಾಗೆ ಅವರು ಮಾರಾಟ ಮಾಡಿಕೊಂಡು ಅದರಿಂದ ಬರುವುದರಿಂದ ಅವರು ಆರ್ಥಿಕವಾಗಿ ಮುಂದೆ ಬರಬಹುದು. ಎರಡನೇ ಮುಖ್ಯವಾಗಿ ಅದನ್ನೇ ಅವರು ಒಂದು ಮಾತೃ ಕೋಳಿ ಮಾಡ್ಕೋಬೇಕಾದ್ರೆ ಅದರಲ್ಲಿ ಹೆಣ್ಣು ಕೋಳಿ ಗಂಡು ಕೋಳಿನ ಬೇರ್ಪಡಿಸ್ಕೊಂಡು ಗಂಡು ಕೋಳಿನ ಪ್ರತ್ಯೇಕವಾಗಿ ಸಾಕಾಣಿಕೆ ಮಾಡಿಕೊಂಡು ಸಂವರ್ಧನೆ ವೇಳೆಯಲ್ಲಿ ಗಂಡು ಕೋಳಿನ ಬಿಟ್ಕೊಂಡು 6 ತಿಂಗಳಿಗೆ ಬೇರೆ ಪ್ರಾಯಕ್ಕೆ ಬರ್ತವೆ ಕೋಳಿಗಳು. ಆ ಪ್ರಾಯಕ್ಕೆ ಬಂದಾಗ ಸಂವರ್ಧನೆ ಮಾಡಿದಾಗ ಅದರಲ್ಲಿ ಫಲಭರಿತ ಮೊಟ್ಟೆಗಳು ಬರ್ತವೆ. ಆ ಫಲಭರಿತ ಮೊಟ್ಟೆಗಳು ಸುಮಾರು ಒಂದು ಕೋಳಿ ಹೇಳಿದಾಗ 1 ವರ್ಷದಲ್ಲಿ 60 ಮೊಟ್ಟೆ ಬರ್ತದೆ. 10 ಕೋಳಿಗಳಿದ್ದರೆ 600 ಮೊಟ್ಟೆ ಬರುತ್ತೆ. ಸ್ವಲ್ಪ ಪ್ರತಿ ವರ್ಷ ಅವರು 600 ಮಡಿಗೆ ಮರಿಗಳನ್ನು ಉತ್ಪಾದನೆ ಮಾಡ್ಬೋದು, ಮಾಡ್ಕೊಳ್ಬೋದು. ಒಂದು ಮರಿ ಇವತ್ತು 30 ರೂಪಾಯಿ ಬೆಲೆ ಇದೆ. ಸೊ 600 × 3 = 18,000 ರೂಪಾಯಿ ಇದೆ. ಇದು ಒಂದು ಒಳ್ಳೆ ರೀತಿಯ ಆರ್ಥಿಕ ಪ್ರೋತ್ಸಾಹ ಬೇಕು ಅವ್ರಿಗೆ. ಆ ಒಂದು ಮಾಡ್ಕೊಳ್ಬೋದು ಸರ್, ತಿಳುವಳಿಕೆ ಇದೆ, ಸಮಯ ಇದೆ ಅವ್ರು ಇದನ್ನೆಲ್ಲ. ಮತ್ತೆ ಅವರು ಹುಂಜೆಗಳನ್ನು, 8 ಹುಂಜೆಗಳನ್ನು ಬೇರೆ ಹುಂಜೆಗಳನ್ನು ಸಂವರ್ಧನೆ ಮಾಡ್ಕೊಂಡಾಗ 20 ಕೋಳಿ ಸುಮಾರು 2-3 ವರ್ಷ ದೊಡ್ಡ ಒಂದು ಉದ್ಯಮ ಮಾಡ್ಕೋಬೋದು ಅವರು. ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ನಮ್ಮ ದೇಶದಲ್ಲೀಗ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತು ಕೊಡ್ತಿದ್ದಾರೆ, ಬಲು ನೋಡ್ತಿನ ನೋಡ್ತಿದ್ದಾರೆ. ಸಾವಯವ ತರಕಾರಿ ಇರ್ಬೋದು, ಹಾಲಿರ್ಬೋದು, ಹೆಚ್ಚಿನ ಬೆಲೆ ಇದೆ. ಇವತ್ತು ದೇಶೀಯ ಮಾಂಸದ ತಳಿಗಳಿಗೆ 1 ಕೆಜಿಗೆ 600 ರೂಪಾಯಿ ಇದೆ ಇವತ್ತು. ಹಾಗಾಗಿ ಆ ರೈತ ಹುಂಜಗಳನ್ನು ಪ್ರತ್ಯೇಕವಾಗಿ ಬೆಳೆಸಿ ಸುಮಾರು 620 ಗಂಟೆಗಳಿದ್ದರೆ 10 ಗಂಟೆಗಳು ಪ್ರಾಯಕ್ಕೆ ಬಂದಾಗ 60 ಮಟ್ಟದ ಆದೂರು ಮೊಟ್ಟೆ ಬರ್ತದೆ. ಆದೂರಲ್ಲಿ ಶೇಕಡ 50% 50 ಗಂಡು 50 ಹೆಣ್ಣು ಹಾಕ್ಕೊಂಡ್ರು ನೀವು ಅಲ್ಲಿ 300 ಹುಂಜಗಳು ಮಾರಿಕೊಂಡ್ರು ಆರ್ಥಿಕವಾಗಿ ತುಂಬ ಮುಂದೆ ಬರ್ಬೋದು ಅವರು. ಮತ್ತು ಮುಖ್ಯವಾಗಿ ನಮ್ಮ ದೇಶದ ಜನರಿಗೆ ಈ ದೇಶೀಯ ತಳಿ ಹೆಚ್ಚಿನ ಒಲವಿದೆ, ಮಾಂಸಕ್ಕಾಗಿ ಹೆಚ್ಚಿನ ಬೇಡಿಕೆ ಇದೆ. ಹಾಗಾಗಿ ಅವರ ಕುಟುಂಬ ಪ್ರಮುಖ ಆರ್ಥಿಕವಾಗಿ ಮುಂದೆ ಬರುವುದು ನನಗೆ ಒಂದು ನನ್ನ ಭಾವನೆ ಸರ್. ಭಾಳ ಸಂತೋಷ ಡಾಕ್ಟರ್ ಕೆ ಅನಂತಕುಮಾರ್ ಅವರೇ. ಇಷ್ಟೊತ್ತು ಹಿತ್ತಲ ಕೋಳಿ ಸಾಕಣೆಗೆ ಇರುವಂತಹ ಅವಕಾಶಗಳು ಹೇಗೆ ಕರ್ನಾಟಕ ಸಹಕಾರಿ ಕುಕ್ಕುಟ ಮಂಡಳಿ ನಮ್ಮ ಕೃಷಿಕರ ಜೊತೆಗೆ ಅದರಲ್ಲೂ ಗ್ರಾಮೀಣ ಮಹಿಳೆಯರಿಗೆ ಒಂದು ಅವರಿಗೆ ಆರ್ಥಿಕವಾಗಿ ಬಲವನ್ನು ತುಂಬೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಿದೆ, ಯೋಜನೆಗಳನ್ನು ರೂಪಿಸಿದೆ, ಹೇಗೆ ಸಹಯೋಗವನ್ನು ನೀಡ್ತಾ ಬಂದಿದೆ, ಇವಾಗ ಎಲ್ಲ ಮಾಹಿತಿ ನೀಡಿದ್ದೀರಿ. ಇಷ್ಟೆಲ್ಲ ಮಾಹಿತಿ ನೀಡಿದ ಮೇಲೂ ನಮ್ಮ ಕೇಳುಗರ ಮನಸ್ಸಿನಲ್ಲಿ ಇರುತ್ತೆ, ನಾವು ಡಾಕ್ಟರ್ ಕೆ ಆನಂದಕುಮಾರ್ ಅವ್ರನ್ನ ಮಾತಾಡಿಸಿ ಒಂದೆರಡು ಪ್ರಶ್ನೆ ಕೇಳ್ಬೋದಾಗಿತ್ತೇನೋ ಅಂತ. ಹಾಗಾಗಿ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಿಧಾನವಾಗಿ ಕನ್ನಡದಲ್ಲಿ 3 ಸಾರಿ ಹೇಳ್ಬಿಡಿ ಡಾಕ್ಟರ್ ಅನಂತಕುಮಾರ್. ನನ್ನ ಹೆಸರು ಡಾಕ್ಟರ್ ಅನಂತಕುಮಾರ್ ಅಂತ. ನನ್ನ ಮೊಬೈಲ್ ಸಂಖ್ಯೆ 8 2 9 6 4 7 0 9 5 2. ಮತ್ತೊಮ್ಮೆ ಹೇಳ್ತೇನೆ, 8 2 9 6 4 7 0 9 5 2. ಮತ್ತೊಮ್ಮೆ ಹೇಳ್ತೇನೆ, 8 2 9 6 4 7 0 9 5 2. ಸಂತೋಷ ಡಾಕ್ಟರ್ ಕೆ ಅನಂತಕುಮಾರ್ ಅವರೇ. ಹಿತ್ತಲ ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಒಟ್ಟಾರೆ ಕುಕ್ಕುಟ ಉದ್ಯಮದ ಬೆಳವಣಿಗೆಗೆ ಹೇಗೆ ಕುಕ್ಕುಟ ಮಂಡಳಿಯಿಂದ ಕಾರ್ಯಕ್ರಮಗಳಿದೆ, ಈ ಬಗ್ಗೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಮಾಡಿಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮೆಲ್ಲ ಮಾಹಿತಿಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ವಂದನೆಗಳು. ನಮಸ್ಕಾರ. ಕುಕ್ಕುಟ ಕೃಷಿ ಅಭಿವೃದ್ಧಿ ಯೋಜನೆಗಳನ್ನು ಕುರಿತು ಕರ್ನಾಟಕ ಸಹಕಾರ ಕುಕ್ಕುಟ ಮಂಡಳಿಯ ಮೈಸೂರು ವಿಭಾಗದಲ್ಲಿ ಸಹಾಯಕ ನಿರ್ದೇಶಕರಾಗಿರುವ ಡಾಕ್ಟರ್ ಕೆ ಆನಂದಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಾಳಿನ ಕಾರ್ಯಕ್ರಮದಲ್ಲಿ ಎಲ್ಲಿ ಯಾವ ಗಿಡಮರ, ಪ್ರವಾಸೋದ್ಯಮ ಇಲಾಖೆ ಜಂಗಲ್ ಲಾಡ್ಜ್ ಮತ್ತು ರೆಸಾರ್ಟ್ಸ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಮನೋಜ್ ಕುಮಾರ್ ಅವರಿಂದ ಭಾಷಣವಿದೆ. ಈಗ ಕೇಳಿ ಕೃಷಿ ಗೀತೆ. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಬೆಳೆಯುವ ತಳಿಗಳ ಬಳಸುವ ದೂವಿದ ಕುಂದು ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಸಸಿಗಳನ್ನು ಸುಡುವುದು ಹಾಗೂ ಬೀಜ ಉಪಚಾರ ಇದಕ್ಕೆ ಉತ್ತರವು. ರಾಗಿಯ ರೋಗ ಕುರಿತು ಎಚ್ಚರ ಬೇಕು, ರೋಗದಿಂದ ರಾಗಿಯನ್ನು ಉಳಿಸಲೇಬೇಕು. ಚಾರವಿದಕ್ಕೆ ಮುಖ್ಯ ಅಂಶವು.